ಆತ್ಮೀಯರೇ, ಇವತ್ತು ನಾವು ವಿಜಯಪುರದ ಭೂತನಾಳ ಕೆರೆಯ ಪಕ್ಕದೊಳಗಿರುವಂತಹ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದೊಳಗ ಇದ್ದೀವಿ. ನಮ್ಮ ರೈತ ಬಾಂಧವರಿಗೆ ಮೀನುಗಾರಿಕೆಯ ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ಪರಿಚಯ ಮಾಡಿಕೊಡುವಂತಹ ಒಂದು ಉದ್ದೇಶದಿಂದ ಇಲ್ಲಿ ನಾವು ತಜ್ಞರ ಜೊತೆಗೆ ಸಂವಾದದೊಳಗ ಇದ್ದೀವಿ. ವಿಶೇಷವಾಗಿ ನಮ್ಮ ಯುವ ಮೀನುಗಾರರೇನಿದ್ದಾರೆ ಅವರಿಗೆ ಈ ಮಾಹಿತಿ ಬಹಳ ಅನುಕೂಲ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಮೀನುಗಾರಿಕೆ ವಲಯ ಉದ್ಯೋಗ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆ, ವಿದೇಶಿ ವಿನಿಮಯ ಗಳಿಕೆ ಮತ್ತು ಲಕ್ಷಾಂತರ ಜನರಿಗೆ ವಿಶೇಷವಾಗಿ ಗ್ರಾಮೀಣ ಜನರಿಗೆ ಆದಾಯದ ಪ್ರಮುಖ ಕೊಡುಗೆ ನೀಡುತ್ತಾ ಇರುವಂತಹ ಕಾರಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಮೀನುಗಾರಿಕೆ ಮತ್ತು ಜಲಕೃಷಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ ಹೇಳಬಹುದು. ಈ ವಲಯ ಪ್ರಾಥಮಿಕ ಹಂತದೊಳಗೆ ಸುಮಾರು 2,80,00,000 ಮೀನುಗಾರರು ಮತ್ತು ಮೀನು ಕೃಷಿಕರಿಗೆ ಜೀವನಾಂಶವನ್ನು ಒದಗಿಸುತ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಗಣನೆಗೆ ತೆಗೆದುಕೊಂಡರೆ ಇದು 2 ಪಟ್ಟು ಹೆಚ್ಚಾಗ್ತಾ ಇದೆ. ಮೀನು ಪ್ರಾಣಿಜನ್ಯ ಪ್ರೋಟೀನ್ ಪೈಕಿ ಅಗ್ಗದ ದರದೊಳಗೆ ಕೈಗೆಟಕುವಂತಹ ಮತ್ತು ಸಮೃದ್ಧ ಆಹಾರದ ಮೂಲ ಆಗಿದೆ ಅಂತ ಹೇಳಬಹುದು. ಹಾಗಾಗಿ ಹಸಿವು ಮತ್ತು ಪೋಷಕಾಂಶಗಳ ಕೊರತೆಯನ್ನು ತಗ್ಗಿಸುವಂತಹ ಆರೋಗ್ಯಕರ ಆಯ್ಕೆಗಳಲ್ಲಿ ಇದು ಒಂದಾಗ್ಯದ ಅಂತ ಹೇಳಬಹುದು. ಮೀನುಗಾರಿಕೆ ವಲಯ ಮೀನುಗಾರರ, ಮೀನು ಕೃಷಿಕರ, ಮೀನು ಮಾರಾಟಗಾರರ ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಪಾಲುದಾರರ ಆರ್ಥಿಕ ಸಮೃದ್ಧಿ ವರ್ಧನೆ ಸಾಧಿಸುವಂತಹ ಅಪಾರ ಸಾಮರ್ಥ್ಯ ಹೊಂದಿದೆ ಅಂತೇಳಿ ಹೇಳಬಹುದು. ಈ ನಿಟ್ಟಿನೊಳಗೆ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಬಗ್ಗೆ ವಿವರವಾದಂತಹ ಒಂದು ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ಈ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು. ವಿಜಯಕುಮಾರ್ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯ ಒಂದು ಕಾರ್ಯಚಟುವಟಿಕೆಗಳನ್ನು ತಿಳಿದುಕೊಳ್ಳೋದಾದರೆ, ಈ ಮೀನು ತಮಗೆಲ್ಲ ತಿಳಿದಿರುವ ಹಾಗೆ ಉತ್ತಮವಾದಂತಹ ಪೌಷ್ಟಿಕಾಂಶಗಳನ್ನು ಮತ್ತು ಆಹಾರದ ಭದ್ರತೆ, ವಿದೇಶಿ ವಿನಿಮಯಗಳನ್ನು ಹೊಂದಿರುವುದಂತ ನೋಡಿದಿರಿ. ಹಾಗೆ ಈ ಭಾರತ ಸರ್ಕಾರದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿ ಅವರು ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಭಾರತದಲ್ಲಿ ಮೀನುಗಾರಿಕೆಯನ್ನು ಸ್ಥುರಿತವಾಗಿ, ಸುಸ್ಥಿರವಾಗಿ ಮತ್ತು ಜವಾಬ್ದಾರಿಯುತವಾಗಿ ಬೆಳವಣಿಗೆ ಮಾಡಬೇಕು ಮತ್ತು ಅಭಿವೃದ್ಧಿಯನ್ನು ಮಾಡುವ ಮೂಲಕ ನೀಲಿ ಕ್ರಾಂತಿಯನ್ನು ಒಂದು ಮುಂದಲೆಗೆ ತರುವ ಮೂಲಕ ನಾವು GDPಯನ್ನು ಸಹ ನಾವು ಇಂಪ್ರೂವ್ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ 20,050 ಕೋಟಿಯನ್ನು ಈ ಒಂದು ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ, ಮೀನುಗಾರರ ಕಲ್ಯಾಣ ಸೇರಿದಂತೆ. ಹಾಗೆ ಮೀನುಗಾರಿಕೆಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಈ ಯೋಜನೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಸಹ ಈ ಒಂದು ಯೋಜನೆ ಕಾರ್ಯಾರಂಭ ಮಾಡಿದೆ. ಈಗಾಗಲೇ 2020-21 ಈ ಒಂದು ಯೋಜನೆ ಜಾರಿಗೆ ಬಂದಿದ್ದು, ಸುಮಾರು 2024-25 ಒಂದು 5 ವರ್ಷದ ಒಂದು ಯೋಜನೆಯಾಗಿರುತ್ತೆ. ಈ ಒಂದು ಯೋಜನೆಯನ್ನು ಎಲ್ಲಾ ರೈತ ಬಾಂಧವರು ತಮ್ಮ ಕಾರ್ಯಚಟುವಟಿಕೆಗಳು ಅಥವಾ ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸಬಹುದು. ಈ ಒಂದು ಯೋಜನೆ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ, ಮೀನು ಕೃಷಿಕರಿಗೆ, ಮೀನುಗಾರರು, ಮೀನು ಕಾರ್ಮಿಕರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮಹಿಳೆಯರು, ವಿಕಲಚೇತನರು, ಮೀನುಗಾರಿಕೆ ಕ್ಷೇತ್ರದಲ್ಲಿರುವ ಸ್ವಸಹಾಯ ಗುಂಪುಗಳು SHG ಅಂತ ಏನು ಹೇಳ್ತೀವಿ, ಅವರು ಸಹ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಬಹುದು. ಹಾಗೂ ಜಂಟಿ ಹೊಣೆಗಾರಿಕೆ ಗುಂಪುಗಳು, ಜಾಯಿಂಟ್ ಲಿಬರಲ್ ಗ್ರೂಪ್ಸ್ಗಳು ಇರ್ತವಲ್ಲ, ಅವು ಸಹ ಮೀನುಗಾರಿಕೆ ಸಹಕಾರ ಸಂಘಗಳು, ಹಾಗೆ ಮೀನುಗಾರಿಕೆ ಒಕ್ಕೂಟಗಳು, ಉದ್ಯಮಿಗಳು ಮತ್ತು ಖಾಸಗಿ ಸಂಸ್ಥೆಗಳು, ಹಾಗೂ ಮೀನು ಕೃಷಿಕರ ಉತ್ಪಾದಕರ ಸಂಸ್ಥೆಗಳು ಅಥವಾ ಕಂಪನಿಗಳು, ಮೀನುಗಾರಿಕಾ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವ ಎಲ್ಲಾ ಸಂಸ್ಥೆಗಳು ಸಹ ಈ ಯೋಜನೆಯ ಕಾರ್ಯದ ಅಡಿಯಲ್ಲಿ ಅವರು ಒಂದೊಂದು ಆಯ್ಕೆಗಳನ್ನು ಮಾಡಿಕೊಳ್ಳುವ ಮೂಲಕ ಈ ಯೋಜನೆಯಲ್ಲಿ ಫಲಾನುಭವಿಗಳಾಗಬಹುದು. ಈ ಒಂದು ಯೋಜನೆಯ ಒಂದು ಕಾರ್ಯಚಟುವಟಿಕೆ ಸುಮಾರು 5 ವರ್ಷ ಇರೋದ್ರಿಂದ ಎಲ್ಲಾ ರೈತ ಬಾಂಧವರು ಆದಷ್ಟು ಬೇಗ ಒಂದು ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಮೀನುಗಾರಿಕೆಯಲ್ಲಿ ಮೀನುಗಾರಿಕೆ ಚಟುವಟಿಕೆಗಳನ್ನು ಪ್ರಾರಂಭಿಸಬಹುದು. ಹಾಗೆ ಈ ಒಂದು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಫಲಾನುಭವಿಗಳ ಆಧಾರಿತ ಚಟುವಟಿಕೆಗಳನ್ನು ನಾವು ಯಾವ್ಯಾವ ಯೋಜನೆಗಳಿದೆ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅಂತ ನೋಡೋದಾದರೆ, ಒಂದು ಹ್ಯಾಚರಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಇದರಲ್ಲಿ ಒಂದು ಸಹಾಯಧನ ಇದೆ. ಮೀನು ಕೊಳಗಳನ್ನು ನಿರ್ಮಾಣ ಮಾಡೋದಕ್ಕೆ ಹಾಗೂ ಮೀನು ಮರಿಗಳನ್ನು ಪಾಲನೆ ಮಾಡೋದಕ್ಕೆ ಅಂದರೆ ನರ್ಸರಿ ಮಾಡ್ಕೊಳ್ಳೋದಕ್ಕೂ ಸಹ ಈ ಯೋಜನೆಯಲ್ಲಿ ಅವಕಾಶಗಳಿದೆ. ಹಾಗೆ ಕೊಳಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಾಗಿ, ಹೊಸದಾಗಿ ಕೊಳಗಳನ್ನು ನಿರ್ಮಾಣ ಮಾಡೋದಾಗಲಿ ಅಥವಾ ನಿರ್ವಹಣೆಗೂ ಸಹ ಈ ಒಂದು ಯೋಜನೆಯಲ್ಲಿ ಅವಕಾಶಗಳಿದೆ. ಹಾಗೂ ಮೀನು ಕೃಷಿ ಚಟುವಟಿಕೆಗಳನ್ನು ಹೂಡಿಕೆ ಮಾಡುವುದು, ಹೂಡಿಕೆ ವೆಚ್ಚ ಅಂದರೆ ನಾವು ಆಹಾರವಾಗಬಹುದು ಅಥವಾ ಕ್ರಿಟಿಕಲ್ ಇನ್ಪುಟ್ಸ್ಗಳನ್ನ ತಗೊಳ್ಳೋದಕ್ಕೂ ಸಹ ನಾವು ಈ ಒಂದು ಯೋಜನೆಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜಲಾಶಯಗಳಲ್ಲಿ ಪಂಜರದಲ್ಲಿ ಮೀನು ಕೃಷಿ ಮಾಡೋದಾದರೆ, ಕಡಲು ಅಂದರೆ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿ ಅಲ್ಲಿ ಕೃಷಿ ಮಾಡ್ತೀವಿ ಅನ್ನೋದಾದರೆ, ಮೃದ್ವಂಗಿಗಳು ಅಂದರೆ ಶೆಲ್ ಫಿಶ್ಗಳು ಮಾಡೋದಾದರೆ, ಮತ್ತು ಹೀಗೆ ಅಲಂಕಾರಿಕ ಮೀನುಗಳು ಅಥವಾ ಮನರಂಜನಾ ಮೀನುಗಾರಿಕೆಯನ್ನು ಮಾಡೋದು ಆಗ್ಬೋದು. ಆಳ ಸಮುದ್ರ ಮೀನುಗಾರಿಕೆಯನ್ನು ಸಹ ನಾವು ಇದರಲ್ಲಿ ಮಾಡ್ಕೊಳ್ಬಹುದು. ಹಾಗೆ ಇದರ ಜೊತೆಗೆ ಸಾಂಪ್ರದಾಯಿಕವಾಗಿ ದೋಣಿಗಳನ್ನು ನಾವು ಮೀನು ಹಿಡಿಯೋದಕ್ಕೆ ಹೋಗೋವರೆಗೂ ಸಹ ದೋಣಿಗಳನ್ನು ಕೊಡುವುದೊಂದು ಸಹ ಅಥವಾ ದೋಣಿಗಳನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಯೋಜನೆಯಲ್ಲಿ ಅವಕಾಶಗಳಿದೆ. ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಮೀನುಗಾರರು ಮೀನುಗಳನ್ನು ಹಿಡಿಯುವಾಗ ಇದರಲ್ಲಿ ಹೋಗ್ತಾ ಇರ್ತಾರೆ, ಅದು ನದಿಗಳಲ್ಲಾಗ್ಬೋದು ಕೆರೆಗಳಲ್ಲಾಗ್ಬೋದು, ಅವ್ರಿಗೆ ಯಾವುದೋ ಒಂದು ಆಕಸ್ಮಿಕವಾಗಿ ಏನೋ ಒಂದು ತೊಂದರೆಗಳಾಯಿತು ಅಂದರೂ ಆ ತೊಂದರೆಗೆ ತಕ್ಕಂತೆ ಆ ಒಂದು ಯೋಜನೆಯಲ್ಲೂ ಸಹ ಸುರಕ್ಷತಾ ಕಿಟ್ಗಳನ್ನು ಪೂರೈಕೆ ಮಾಡುವುದು, ಸಾಂಪ್ರದಾಯಿಕ ದೋಣಿಗಳನ್ನು ಬಲೆಗಳನ್ನು ಒದಗಿಸುವುದು, ಮತ್ತು ಮೀನುಗಾರರಿಗೆ ವಿಶೇಷವಾಗಿ ಈಗ ಆಕಾಶವಾಣಿಯಿಂದ ಆಗ್ಬೋದು ಅಥವಾ ಆ್ಯಪ್ಗಳ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡುವುದು, ಯಾವುದು ಬಿರುಗಾಳಿ ಬರ್ತಾ ಇದೆ ಅನ್ನೋದು ಅಥವಾ ವಾತಾವರಣಗಳು ಚೇಂಜ್ ಆಗ್ತಾ ಇದೆ ಅನ್ನೋದು. ಆದರೆ ಇದೆಲ್ಲ ಸಮುದ್ರ ಮೀನುಗಾರಿಕೆಯಲ್ಲಿ ಹೆಚ್ಚು ಉಪಯುಕ್ತವಾಗಿರುತ್ತೆ. ಆದರೆ ಒಳನಾಡು ಮೀನುಗಾರಿಕೆಯಲ್ಲಿ ನಮಗೆ ಮೀನುಗಳನ್ನು ಹಿಡಿಯುವಾಗ ಏನಾದರೂ ಸಾವು ನೋವುಗಳು ಸಂಭವಿಸಿದ ಪಕ್ಷದಲ್ಲಿ ಅದಕ್ಕೂ ಸಹ ಈ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಈ ಯೋಜನೆಯಲ್ಲಿ ಅವಕಾಶಗಳಿದೆ. ಇದರ ಜೊತೆಗೆ ಶಿಥಿಲೀಕರಣ ಮಾಡೋದು ಅಥವಾ ಮಂಜುಗೆಡ್ಡೆ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ, ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಸಹಾಯಧನ ಇದೆ. ಮೀನಿನ ಪುಡಿ ಅಥವಾ ಮೀನಿನ ಎಣ್ಣೆ ತೆಗೆಯುವಂತಹ ಗಿರಣಿಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಯೋಜನೆಯಲ್ಲಿ ಸಹಾಯಧನ ಇದೆ. ಹಾಗೂ ಮೀನು ಚಿಲ್ಲರೆ ಮಾರುಕಟ್ಟೆ ಅಂದರೆ ಲೋಕಲ್ ಆಗಿ ಕಿಯೋಸ್ಕ್ ಮೂಲಕ ನಾವು ಮೀನುಗಳನ್ನು ಮಾರಾಟ ಮಾಡಿಕೊಳ್ಬಹುದು, ಆ ಒಂದು ಮಾರಾಟ ಮಾಡೋದಕ್ಕೂ ಸಹ ಈ ಯೋಜನೆಗಳಲ್ಲಿ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಹಾಗೆ ಇದರ ಜೊತೆಗೆ ಮೀನಿನ ಮೌಲ್ಯವರ್ಧನೆ ಮಾಡಿ ಅಂದರೆ ಒಂದು ವ್ಯಾಲ್ಯೂ ಅಡಿಷನ್ ಅನ್ನು ಮೀನುಗಳಿಗೆ ಕೊಡುವ ಮೂಲಕ ಉದ್ಯಮವಾಗಿ ಬೆಳೆಸುವಂತಹ ನಿಟ್ಟಿನಲ್ಲೂ ಸಹ ಈ ಒಂದು ಯೋಜನೆಯಲ್ಲಿ ಅವಕಾಶಗಳಿದೆ. ಹಾಗೂ ಈ ಟ್ರೇಡಿಂಗು, ಈ ಮಾರ್ಕೆಟಿಂಗು, ಮತ್ತೆ ಈ ಸ್ಟೇಜಸ್ ಅಥವಾ ಈ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವ ಮೂಲಕ ಈ ಒಂದು ಅವಕಾಶಗಳು ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇದೆ. ಇದರ ಜೊತೆಗೆ ಮೀನುಗಾರರ ಮೀನು ರೋಗ ತಪಾಸಣಾ ಕೇಂದ್ರಗಳು ಅಥವಾ ಡಯಾಗ್ನೋಸ್ಟಿಕ್ ಸೆಂಟರ್ಗಳು, ಪ್ರಯೋಗಾಲಯಗಳು, ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತಹ ಪ್ರಯೋಗಾಲಯಗಳನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕೂ, ಮೀನುಗಾರಿಕೆಯನ್ನು ಪದವೀಧರರಿಗೆ ಹಾಗೂ ಮೀನು ಉತ್ಪಾದನೆ ಮಾಡುವಂತಹ ಕೃಷಿಕರಿಗೂ ಸಹ ಇದೊಂದು ಅನುಕೂಲ ಆಗಲಿ ಅಂತ ಒಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಯೋಜನೆಯಲ್ಲಿ ಸಹಾಯಧನ ಇದೆ. ಇದರ ಜೊತೆಗೆ ಮೀನುಗಾರರಿಗೆ ಜೀವನೋಪಾಯ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಒದಗಿಸುವುದು ಈ ಒಂದು ಮೂಲ ಉದ್ದೇಶ. ಹಾಗೂ ಇದಕ್ಕೆ ದೋಣಿ ವಿಮೆ ಆಗೂ ಇರಬಹುದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಅದು ಹಿಂದುಳಿದ ಸಕ್ರಿಯ ಸಾಂಪ್ರದಾಯಿಕ ಮೀನುಗಾರರ ಜೀವನೋಪಾಯ ಮತ್ತು ಪೌಷ್ಟಿಕಾಂಶದ ಭದ್ರತೆ, ಆಹಾರದ ಭದ್ರತೆ ಎಲ್ಲವನ್ನು ಪರಿಗಣಿಸಿ ಈ ಯೋಜನೆ ಎಲ್ಲಾ ಸಮಗ್ರವಾಗಿ ಮೀನುಗಾರಿಕೆಯಲ್ಲಿ ಇರುವಂತಹ ಎಲ್ಲಾ ಯೂನಿಟ್ಗಳು ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಅಥವಾ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶಗಳೇ ಇರುತ್ತೆ. ಈ ಒಂದು ಯೋಜನೆ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಮೀನುಗಾರಿಕೆ ಇಲಾಖೆ ಸಂಬಂಧಪಟ್ಟ ಸ್ಟೇಟ್ಗಳು ಅಂದರೆ ರಾಜ್ಯಗಳು ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಕಾರ್ಯರೂಪಕ್ಕೆ ತರ್ತವೆ. ಇದರಲ್ಲಿ ಪ್ರಮುಖವಾಗಿ ಮೀನುಗಾರಿಕೆ ಇಲಾಖೆಯ ಅಂಡರ್ನಲ್ಲಿ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ. ಈ ಯೋಜನೆ ಮಾಡಿಕೊಳ್ಬೇಕಾದ್ರೆ ಈ ಯೋಜನೆಯ ರಚನೆ ಮತ್ತು ಘಟಕಗಳನ್ನು ನಾವು ನೋಡೋದಾದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯು ಎರಡು ಪ್ರತ್ಯೇಕ ಯೋಜನೆಗಳನ್ನು ಹೊಂದಿರುತ್ತೆ. ಒಂದು ಕೇಂದ್ರ ವಲಯದ ಯೋಜನೆ, ಅದೇ ಸೆಂಟ್ರಲ್ ಸೆಕ್ಟರ್ ಅಂತ ಹೇಳ್ತೀವಿ. ಹಾಗೆ ಕೇಂದ್ರ ಪುರಸ್ಕೃತ ಯೋಜನೆ ಅಂದರೆ ಸೆಂಟ್ರಲೈಸ್ ಸ್ಪಾನ್ಸರ್ಡ್ ಸ್ಕೀಮ್ಗಳಂತ ಎರಡು ಯೋಜನೆಗಳನ್ನು ವಿಭಿನ್ನ ಒಂದು ಪ್ರತ್ಯೇಕವಾಗಿ ವಿಂಗಡಣೆ ಮಾಡಬಹುದು. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ನಾವು ನೋಡೋದಾದರೆ ಮೂರು ವಿಭಾಗಗಳಲ್ಲಿ ಇದನ್ನು ಮತ್ತೆ ನಾವು ಒಂದು ಘಟಕಗಳಾಗಿ ಅಥವಾ ಚಟುವಟಿಕೆಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಒಂದು ಘಟಕ ಅಥವಾ ಒಂದು ಚಟುವಟಿಕೆ. ಮೂಲಭೂತ ಸೌಕರ್ಯಗಳು ಮತ್ತು ಹಿಡುವಳಿ ನಂತರದ ನಿರ್ವಹಣೆ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಅಥವಾ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಈಗ ನಾವು ಮೀನು ಹಿಡಿಬೇಕು ಅನ್ನೋದಾದರೆ ಅದಕ್ಕೆ ಹಿಡಿಯೋದಕ್ಕೆ ಯಾವ್ಯಾವ ಪರಿಕರಗಳು ಬೇಕು, ಬೋಟ್ಗಳು ಬೇಕಾಗ್ಬೋದು, ಮತ್ತು ನೆಟ್ಗಳಾಗ್ಬೋದು, ಹುಟ್ಟುಗಳಾಗ್ಬೋದು, ಐಸ್ ಬಾಕ್ಸ್ಗಳಾಗ್ಬೋದು, ಅದರ ಒಂದು ಸ್ಪೈಲೇಜನ್ನು ತಡೆಯೋದು, ಸೊ ಇವೆಲ್ಲವನ್ನು ಇನ್ಫ್ರಾಸ್ಟ್ರಕ್ಚರಲ್ಲಿ ಬರುತ್ತದೆ. ಮತ್ತು ಇದನ್ನು ಮಾರುಕಟ್ಟೆ ಮಾಡ್ಕೊಳ್ಬೇಕಾದ್ರೆ ನಮಗೆ ಯಾವುದೇ ಒಂದು ಮಾರುಕಟ್ಟೆ ನಿರ್ಮಾಣ ಮಾಡ್ಕೊಳ್ಳೋದು ಈ ಯೋಜನೆಗಳಲ್ಲಿ ಇರೋದ್ರಿಂದ ಇದನ್ನ ಮೂರು ಭಾಗವಾಗಿ ನಾವು ವಿಂಗಡ ಮಾಡಬಹುದು. ಹಾಗೂ ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣದ ಚೌಕಟ್ಟು, ಈಗ ಹಳೆಯವರು ಮಾಡ್ತಾ ಇರ್ತಾರೆ, ಆ ಮಾಡಿ ಒಂದು ಆರ್ಥಿಕವಾಗಿ ಅವರು ಏನಾದ್ರು ನಷ್ಟ ಅನುಭವಿಸಿದ್ರೆ ಆ ಕೊಳಗಳನ್ನ ಹಾಗೆ ವೇಸ್ಟ್ ಆಗಿ ಬಿಟ್ಟಿರ್ತಾರೆ. ಅದಕ್ಕೆ ನಾವು ಕ್ರಿಟಿಕಲ್ ಇನ್ಪುಟ್ಸ್ಗಳನ್ನ ಮೂಲಭೂತವಾಗಿ ಮೀನುಗಾರಿಕೆ ನಿರ್ವಹಣೆ ಮಾಡೋದು ವೆಚ್ಚವನ್ನ ನಾವು ಕೊಟ್ಟದ ಪಕ್ಷದಲ್ಲಿ ಅವರು ಮತ್ತೆ ಆ ಒಂದು ಕ್ಷೇತ್ರಕ್ಕೆ ಮರು ಪಾದಾರ್ಪಣೆ ಮಾಡುವ ಮೂಲಕ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಒಂದು ಯೋಜನೆಯನ್ನು ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇಟ್ಟಿದ್ದಾರೆ. ಇದರ ಉದ್ದೇಶ ಏನು ಮತ್ತು ಈ ಒಂದು ಯೋಜನೆಯ ಗುರಿ ಏನು ಅಂತ ನೋಡೋದಾದ್ರೆ, ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರವಾಗಿ ಹಾಗೂ ಜವಾಬ್ದಾರಿಯುತವಾಗಿ, ಇದೊಂದು ಬಹಳ ಪ್ರಮುಖವಾದದ್ದು. ಯಾಕೆಂದ್ರೆ ನಾವು ಯಾವುದೇ ಒಂದು ಯೋಜನೆ ಅಥವಾ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ ಮೇಲೆ ಅದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಬಾರದು ಹಾಗೂ ಮಾನವ ಸಂಪನ್ಮೂಲದ ಮೇಲೆ ಅದು ಒಡೆತವನ್ನು ಕೊಡಬಾರದು. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಸಾಮರ್ಥ್ಯವನ್ನ, ಮೀನುಗಾರಿಕೆ ಉತ್ಪಾದನಾ ಸಾಮರ್ಥ್ಯವನ್ನ ವೃದ್ಧಿ ಮಾಡೋದು ಮತ್ತೆ ಸುಸ್ಥಿರವಾಗಿ ಇಟ್ಕೊಳ್ಳೋದು, ಜವಾಬ್ದಾರಿಯುತವಾಗಿ ಮತ್ತು ನ್ಯಾಯಸಮ್ಮತ ರೀತಿಯಲ್ಲಿ ಇದು ಒಂದು ಮೀನುಗಾರಿಕೆಯನ್ನ ಹೆಚ್ಚು ಮಾಡುವುದು ಅಥವಾ ದ್ವಿಗುಣ ಮಾಡುವುದು ಈ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಹಾಗೂ ನೆಲ ಜಲ ಸಮಗ್ರ ಬಳಕೆಯನ್ನ ಮಾಡಿಕೊಳ್ಳುವುದು, ಈ ಮಾಡಿಕೊಳ್ಳುವ ಮೂಲಕ ಮೀನಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನ ವಿಸ್ತರಣೆ ಮಾಡೋದು. ಈಗ ಎಷ್ಟು ಪ್ರದೇಶ ಇದೆ, ಇನ್ನೊಂದಷ್ಟು ಪ್ರದೇಶಗಳನ್ನ ನಾವು ವಿಸ್ತರಣೆ ಮಾಡುವ ಮೂಲಕ ಮೀನುಗಾರಿಕೆ ಕ್ಷೇತ್ರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡ್ಕೊಂಡು ಹೋಗೋದಕ್ಕೆ ತೀವ್ರತೆ ಮತ್ತು ವಿವಿಧತೆಯ ಮೂಲಕ ಹೆಚ್ಚಿಸುವುದನ್ನ ನಾವು ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾಡಬಹುದು. ಮೀನು ಮಾರಾಟ ಮಾಡಬೇಕಾದ್ರೆ ಒಂದು ಸರಪಳಿ ಬೇಕು, ಒಂದು ಆಧುನೀಕರಣವಾಗಿ ಬಲಪಡಿಸಬೇಕು ಆ ಒಂದು ಕ್ಷೇತ್ರವನ್ನ. ಬಲಪಡಿಸಬೇಕು ಅಂದ್ರೆ ಇಡುವಳಿಯ ನಂತರ ನಿರ್ವಹಣೆ ಮತ್ತು ಗುಣಮಟ್ಟದ ಸುಧಾರಣೆಯನ್ನು ಸಹ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಅಲ್ಲೇ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ತರದ ವೇಸ್ಟ್ ಗಳನ್ನು ನಾವು ಮಾಡಬಾರದು. ಈವನ್ ವೇಸ್ಟ್ ಇರೋದನ್ನು ಸಹ ನಾವು ಮರುಬಳಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದು ಈ ಯೋಜನೆಯಲ್ಲಿ ಅವಕಾಶಗಳಿರೋದ್ರಿಂದ ಅದನ್ನು ಸಹ ರೈತ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಉಪಯುಕ್ತವನ್ನು ಮಾಡಿಕೊಳ್ಬೇಕು. ಅದರ ಜೊತೆಗೆ ಮೀನುಗಾರರು ಮತ್ತು ಮೀನು ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸೋದು ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಬಯೋಫ್ಲಾಕ್ ಆಗಿರ್ಬೋದು, ಇತರ ಎಲ್ಲಾ ಘಟಕಗಳನ್ನ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಈ ಒಂದು ಯೋಜನೆಯ ವೆಬ್ಸೈಟ್ಗೆ ರೈತ ಬಾಂಧವರು ಹೋಗಬೇಕು. ಯಾವ್ಯಾವ ಘಟಕಗಳು ಚಟುವಟಿಕೆಗಳು ಈ ಯೋಜನೆಯಲ್ಲಿ ಇದೆ, ನಮಗೆ ಯಾವುದು ಸೂಕ್ತವಾಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಆ ಇದರಿಂದ ನಾವು ಕೃಷಿಯ GDPಯನ್ನ ರಫ್ತಿನ ಮೀನುಗಾರಿಕೆ ಮೇಲೆ ನಾವು ಒಂದು ಕೊಡುಗೆಯನ್ನು ನೀಡಬಹುದು. ಇದರ ಜೊತೆಗೆ ಮೀನುಗಾರಿಕೆಯಲ್ಲಿ ಸಾಮಾಜಿಕವಾಗಿ ಭೌತಿಕವಾಗಿ ಮತ್ತು ಆರ್ಥಿಕವಾದ ಭದ್ರತೆಯನ್ನು ನಾವು ಒದಗಿಸುವುದು, ಸದೃಢ ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ನಮ್ಮ ಒಂದು ಚೌಕಟ್ಟಿನಲ್ಲಿ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡಿಕೊಳ್ಳೋದಕ್ಕೆ ಇದೊಂದು ಯೋಜನೆ ಅವಕಾಶವನ್ನು ಕಲ್ಪಿಸಿದೆ. ಈ ಒಂದು ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳು ಅಂತ ನೋಡೋದಾದರೆ, ಮೀನುಗಾರರು, ಮೀನು ಕೃಷಿಕರು, ಮೀನು ಕಾರ್ಮಿಕರು ಮತ್ತು ಮೀನು ಮಾರಾಟಗಾರರು, ಮೀನುಗಾರಿಕೆ ಅಭಿವೃದ್ಧಿ ನಿಗಮಗಳು, ಮೀನುಗಾರಿಕೆ ಕ್ಷೇತ್ರದಲ್ಲಿರುವ ಸ್ವಸಹಾಯ ಗುಂಪುಗಳು, ಹಾಗೆ ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮೀನುಗಾರಿಕೆ ಸಹಕಾರ ಸಂಸ್ಥೆಗಳು, ಮೀನುಗಾರಿಕೆ ಒಕ್ಕೂಟಗಳು, ಉದ್ಯಮಿಗಳು ಮತ್ತು ಖಾಸಗಿ ಸಂಸ್ಥೆಗಳು, ಮೀನು ಉತ್ಪಾದಕರ ಮತ್ತು ಮೀನು ಕೃಷಿಕರ ಉತ್ಪಾದಕರ ಸಂಸ್ಥೆಗಳು, ಕಂಪನಿಗಳು, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಮಹಿಳೆಯರು, ವಿಕಲಚೇತನರ ವ್ಯಕ್ತಿಗಳು ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಕೇಂದ್ರಾಡಳಿತ ಸರ್ಕಾರ ಪ್ರದೇಶಗಳಲ್ಲಿ ಈ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದೆ. ಇದರ ಜೊತೆಗೆ ರಾಜ್ಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿಯು ಸಹ ಇದಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತು ಅದರ ಸ್ವಾಮ್ಯಕ್ಕೆ ಒಳಪಟ್ಟ ಸ್ಥಾಪಿತ ಸಂಸ್ಥೆಗಳು ಸಹ ಈ ಒಂದು ಯೋಜನೆಯಲ್ಲಿ ಕಾರ್ಯರೂಪಕ್ಕೆ ಶ್ರಮಿಸುತ್ತಾ ಇದ್ದಾವೆ. ಈ ಯೋಜನೆಗಳು ಆರ್ಥಿಕವಾಗಿ ಒಬ್ಬ ರೈತರನ್ನ ಸದೃಢ ಮಾಡೋದಕ್ಕೆ ಒಂದು ಉಪಯುಕ್ತ ಅಂದರೂ ತಪ್ಪಾಗಲಾರದು. ಈ ಯೋಜನೆ ಘಟಕವನ್ನ ನಾವು 100%ನಲ್ಲಿ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಮಹಿಳೆಯರಿಗೆ 60% ಸಹಾಯಧನ ಇದ್ದು, ಸಾಮಾನ್ಯ ಪುರುಷರಿಗೆ 40% ಸಹಾಯಧನ ಇರುತ್ತೆ. ಇದರಲ್ಲಿ ಈಗಾಗಲೇ ಹೇಳಿದ ಹಾಗೆ ವಿವಿಧ ಘಟಕಗಳನ್ನು ರೈತ ಬಾಂಧವರು ಆಯ್ಕೆ ಮಾಡಿಕೊಂಡು ನಂತರ ಮೀನುಗಾರಿಕೆ ಸಹಾಯಕ ನಿರ್ದೇಶಕರನ್ನ ಸಂಪರ್ಕ ಮಾಡಿದ ಪಕ್ಷದಲ್ಲಿ ಅವರ ಯೋಜನೆ ಮತ್ತು ನಿಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ನೋಡಿಕೊಂಡು ಅವರು ಒಂದು ಯೋಜನೆಗಳನ್ನ ನಿಮಗೆ ಮಾಡಿಕೊಳ್ತಾರೆ. ಆ ಮಾಡಿಕೊಟ್ಟಾಗ ಅಕಾರ್ಡಿಂಗ್ ಟು ಪ್ರೊಸೀಜರ್ ಪ್ರಕಾರವಾಗಿ ಎಲ್ಲ 2 ಫೋಟೋ ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಉತಾರಿ ಮತ್ತೆ NOC ಗಳು ಅಂದ್ರೆ ನೋ ಡ್ಯೂ ಸರ್ಟಿಫಿಕೇಟ್ ಅಗ್ರಿಕಲ್ಚರು ಮತ್ತೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತಗೊಳ್ಬೇಕಾಗುತ್ತೆ. ಸೊ ಇಷ್ಟೆಲ್ಲವನ್ನು ನೀವು ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಕೊಟ್ಟ ಪಕ್ಷದಲ್ಲಿ ಅತ್ಯಂತ ವೇಗವಾಗಿ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಇರೋದ್ರಿಂದ ತ್ವರಿತವಾಗಿ ತಾವು ಈ ಒಂದು ಫಲಾನುಭವಿಗಳು ಆಗುವುದರಲ್ಲಿ ಸಂಶಯ ಇಲ್ಲ. ಡಾಕ್ಟ್ರೆ, ಈಗ ನಮ್ಮ ರೈತರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9141885. ಆತ್ಮೀಯರೇ, ಡಾಕ್ಟರ್ ವಿಜಯಕುಮಾರ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9141885905. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಯೋಜನೆಗಳ ಬಗ್ಗೆ ಆಗಿರಬಹುದು ಅಥವಾ ಮೀನು ಕೃಷಿಯ ಬಗ್ಗೆ ಆಗಿರಬಹುದು ಅವರ ಜೊತೆಗೆ ಚರ್ಚೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೇದು ಡಾಕ್ಟರ್ ವಿಜಯಕುಮಾರ್ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ. ಇಲ್ಲಿ ನಮ್ಮ ಮೀನುಗಾರರಿಗೆ ಸಾಕಷ್ಟು ಅವಕಾಶಗಳು ಅದಾವ ಅನ್ನೋದು ಬಹಳ ಸಂತೋಷದ ಸಂಗತಿ. ಇಂತಹ ಯೋಜನೆಗಳ ಫಲವನ್ನು ಅವರು ಪಡ್ಕೊಳ್ತಾರೆ ಅಂತ ಹೇಳಿ ಭಾವಿಸ್ತಾ ಇಲ್ಲಿ ತನಕ ತಾವು ನಮ್ಮ ಎಲ್ಲ ರೈತರ ಜೊತೆಗೆ ವಿಶೇಷವಾಗಿ ಮೀನು ಕೃಷಿಕರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕಾಗಿ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಇಂಪ್ಲಿಮೆಂಟ್ ಆಗಲಿ, ಅನುಷ್ಠಾನ ಆಗಲಿ, ಹೆಚ್ಚು ಹೆಚ್ಚು ಇಳುವರಿಯನ್ನು ಪಡೆದು ಮೀನುಗಾರಿಕೆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿ ಅಂತ ನಾನು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಆಕಾಶವಾಣಿಯ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಸಿದ್ದರಾಮ್ ಮಾರಿಹಾಳ್, ಉಪನಿರ್ದೇಶಕರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ವಿಜಯಪುರ ಮಾತನಾಡ್ತಾ ಇರೋದು. ನಮ್ಮ ಪಡಿತರ ಚೀಟಿದಾರರಿಗೆ ಒಂದು ಸಂತೋಷ ಸುದ್ದಿಯನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಪಡಿತರದಲ್ಲಿ ಈ ಮಾಹೆಯಿಂದ ಅಂದ್ರೆ May 2022 ಸಾರವರ್ಧಿತ ಅಕ್ಕಿಯನ್ನ ನಾವು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿ ವಿತರಿಸ್ತಾ ಇದ್ದೀವಿ. ನಮ್ಗೆ ಈಗಾಗಲೇ 54,101 ಕ್ವಿಂಟಲ್ ನಷ್ಟು ಸಾರವರ್ಧಿತ ಅಂದ್ರೆ ಫೋರ್ಟಿಫೈಡ್ ಅಕ್ಕಿ ಈಗಾಗಲೇ ಸರಬರಾಜಾಗಿದೆ. ಮೇ ಮಾಹೆಯಿಂದ ಮುಂದಿನ ತಿಂಗಳುಗಳಲ್ಲಿ ನಾವು ಸಾರವರ್ಧಿತ ಅಕ್ಕಿಯನ್ನ ಜನಸಾಮಾನ್ಯರಿಗೆ ಪಡಿತರದ ಮೂಲಕ ವಿತರಣೆ ಮಾಡ್ತಾ ಇದೀವಿ. ಪ್ರತಿನಿತ್ಯದ ಆಹಾರದಲ್ಲಿ ಸಂಪೂರ್ಣವಾದಂತಹ ಪೋಷಕಾಂಶಗಳು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆಯನ್ನ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಕಾಣ್ತಾ ಇದೀವಿ. ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರನ್ನ ಗಮನದಲ್ಲಿಟ್ಟುಕೊಂಡು ಘನ ಸರ್ಕಾರ ಸಾರವರ್ಧಿತ ಅಕ್ಕಿಯನ್ನ ಪಡಿತರದ ಮೂಲಕ ವಿತರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯನ್ನ ತಪ್ಪಿಸಲಿಕ್ಕೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೆಚ್ಚಿನ ಪೋಷಕಾಂಶ ಇರುವಂತ ಸಾರವರ್ಧಿತ ಅಕ್ಕಿಯನ್ನ ಈ ಮಾಹಿತಿಯಿಂದ ಕೊಡ್ತಾ ಇದೀವಿ. ಸಾರವರ್ಧಿತ ಅಕ್ಕಿ ಅಂತಂದ್ರೆ ಫೋರ್ಟಿಫೈಡ್ ರೈಸ್ ಅಂತಂದ್ರೆ ವಿಟಮಿನ್ ಎ, ವಿಟಮಿನ್ ಡಿ, ಐರನ್, ಫಾಲಿಕ್ ಆಸಿಡ್, ಬಿ ಕಾಂಪ್ಲೆಕ್ಸ್, ಜಿಂಕ್, ಅಯೋಡಿನ್ ಮುಂತಾದ ಪೋಷಕಾಂಶಗಳನ್ನ ಪುಡಿಯ ರೂಪದಲ್ಲಿರುವಂತಹ ಈ ಪೋಷಕಾಂಶಗಳನ್ನ ಅಕ್ಕಿಯ ಅಚ್ಚಿಗೆ ಪರಿವರ್ತನೆ ಮಾಡಿ ಅಕ್ಕಿಯ ಜೊತೆಗೆ ಪ್ರತಿ ಕ್ವಿಂಟಲ್ಗೆ 1 kg ಸಾರವರ್ಧಿತ ಅಕ್ಕಿಯನ್ನ ಸೇರಿಸಿ ಕೊಡ್ತಾ ಇದೀವಿ. ಇದರಿಂದ ಜನಸಾಮಾನ್ಯರಲ್ಲಿ ಉಂಟಾಗಬಹುದಾದಂತ ಬಲಹೀನತೆ, ರಕ್ತಹೀನತೆ, ಅಪೌಷ್ಟಿಕತೆಯನ್ನ ತೊಡೆದು ಹಾಕಬಹುದು. ಈ ಸಾರವರ್ಧಿತ ಅಕ್ಕಿಯ ವಿತರಣೆ ಹಿಂದೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಗೊಂದಲ ಆಗಿರುವಂತಹ ಕಾರಣದಿಂದಾಗಿ ಸ್ಪಷ್ಟೀಕರಣ ನೀಡ್ತಾ ಇದೀವಿ. ಈ ಅಕ್ಕಿಯು ಪುಡಿ ರೂಪದಲ್ಲಿರುವಂತಹ ಪೋಷಕಾಂಶಗಳನ್ನ ಅಚ್ಚಿಗೆ ಹಾಕಿ ಅಕ್ಕಿಯ ರೂಪದಲ್ಲಿ ಪರಿವರ್ತನೆ ಮಾಡಿರುವುದರಿಂದ ಸಾಮಾನ್ಯ ಅಕ್ಕಿಗಿಂತ ಹೆಚ್ಚು ಹೊಳಪುಳದ್ದಾಗಿರುತ್ತದೆ ಮತ್ತು ಗಾತ್ರದಲ್ಲಿಯೂ ಕೂಡ ವ್ಯತ್ಯಾಸ ಆಗಿರುತ್ತದೆ. ಆದ್ದರಿಂದ ಯಾರು ಆತಂಕಕ್ಕೊಳಗಾಗಬಾರದು, ಇದು ಪ್ಲಾಸ್ಟಿಕ್ ಅಕ್ಕಿಯಲ್ಲ, ಕಲಬೆರಕೆ ಅಕ್ಕಿಯಲ್ಲ, ಇದು ಸಾರವರ್ಧಿತವಾದಂತಹ ಅಕ್ಕಿ. ನಿಮ್ಮ ಜನಸಾಮಾನ್ಯರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಘನ ಸರ್ಕಾರ ನೀಡ್ತಾ ಇರುವಂತ ಈ ಸಾರವರ್ಧಿತ ಅಕ್ಕಿಯನ್ನ ಸಾಮಾನ್ಯ ಅಕ್ಕಿಯಂತೆ ಬೇಯಿಸಿ ಆಹಾರದಲ್ಲಿ ಉಪಯೋಗ ಮಾಡಬಹುದು. ರಾಜ್ಯದ ಕೇವಲ 14 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದೆ. ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ದಾವಣಗೆರೆ, ಗದಗ, ಕಲಬುರಗಿ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಲ್ಲಿ ಈ ತಿಂಗಳಿಂದನೇ May 2022 ಸಾರವರ್ಧಿತ ಅಕ್ಕಿಯನ್ನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವತಿಯಿಂದ ರೇಷನ್ ಶಾಪ್ಗಳ ಮೂಲಕ ಹಂಚ್ತಾ ಇದ್ದೀವಿ. ಯಾರು ಗೊಂದಲಕ್ಕೊಳಗಾಗದೆ ಸಾಮಾನ್ಯ ಅಕ್ಕಿಯಂತೆ ಈ ಸಾರವರ್ಧಿತ ಅಕ್ಕಿಯನ್ನು ಬಳಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.